ಮಾಲೀಕರು, ಧಾರ್ಮಿಕ ಸಂಸ್ಥೆಗಳು ಈ ಕಾಯ್ದೆ ಅನ್ವಯ ಪರವಾನಗಿ ಪಡೆಯುವುದು ಕಡ್ಡಾಯವಾಗಿರುತ್ತದೆ. ಈ ಕಾಯ್ದೆ ಉಲ್ಲಂಘನೆಗೆ ಗರಿಷ್ಠ 6 ತಿಂಗಳಿನವರೆಗೆ ಜೈಲು ಅಥವಾ 5 ಲಕ್ಷದವರೆಗೆ ದಂಡ ವಿಧಿಸಲಾಗುವುದು. ಪ್ರಕಟಣೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಬೆಂಗಳೂರು. ಏನ್ ರಮಣ ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ್ಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟಂಪಾಸ್ 2020-20-13 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ಗೊಬ್ಬರವಾಗಿ ಬೆಳೆಗೆ ಬಳಸಿದ್ದೀನಿ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 2020-13, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. ಹೆಸ್ಕಾಂ ಸಂಸ್ಥೆ ಈಗ ಬೇಕಾದಷ್ಟು ಸವಲತ್ತು ಮಾಡಿಕೊಟ್ಟಿದೆ. ಸುಲಭವಾಗಿ ಬಿಲ್ ಪಾವತಿಸುವ ವ್ಯವಸ್ಥೆಯನ್ನು ಪರಿಚಯಿಸಿದೆ. ಹೆಸ್ಕಾಂ ವೆಬ್ಸೈಟ್ ಪ್ರವೇಶಿಸಿ ಆನ್ಲೈನ್ ಪಾವತಿ ಆಯ್ಕೆ ಮಾಡಿಕೊಂಡು ನಿಮ್ಮ ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್, ಇಂಟರ್ನೆಟ್ ಬ್ಯಾಂಕಿಂಗ್ ಮುಖಾಂತರ ವಿದ್ಯುತ್ ಬಿಲ್ ಪಾವತಿಸಬಹುದು. ಅಲ್ಲದೆ ಯಾವುದೇ ಬ್ಯಾಂಕ್ ಜಾಲತಾಣದಲ್ಲಿ ಪ್ರವೇಶಿಸಿ ನಿಮ್ಮ ವಿವರಗಳನ್ನು ನೋಂದಾಯಿಸಿಕೊಂಡು ಬ್ಯಾಂಕ್ ಖಾತೆಯ ಮೂಲಕ ಕೂಡ ಪಾವತಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಹೆಸ್ಕಾಂ 24 ಗಂಟೆ ಸಹಾಯವಾಣಿ 1912ಕ್ಕೆ ಕರೆ ಮಾಡಿ. ಬಾಕಿ ಎಲ್ಲವೂ ಆಮೇಲೆ ನನ್ನ ಮಾತು ಕೇಳು ಈಗಲೇ. ಸ್ಮಾರ್ಟ್ ಜನರ ಪ್ರಯೋರಿಟಿ ಕ್ಲಿಯರ್ ಇದೆ, ಉಳಿದದ್ದೆಲ್ಲ ಆಮೇಲೆ. ಮೊದಲು LIC. ಕೆಳಗ್ರೆ, ಈ ಮಂಗಳವಾರ ಸಂಜೆ 6:50ಕ್ಕೆ ಪ್ರಸಾರವಾಗುವ SDM ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮದ ತಜ್ಞರು ನಾನು ಡಾಕ್ಟರ್ ವಿನುತಾ ಚಿಕ್ಮಠ್, ಧಾರವಾಡದ SDM ವೈದ್ಯಕೀಯ ಮಹಾವಿದ್ಯಾಲಯದ ಮನೋರೋಗಶಾಸ್ತ್ರ ವಿಭಾಗದಲ್ಲಿ ನನ್ನ ಸೇವೆ ಸಲ್ಲಿಸುತ್ತಿದ್ದೇನೆ. SDM ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಒತ್ತಡ ಮತ್ತು ಮಾನಸಿಕ ಅಸ್ವಸ್ಥಗಳ ಕುರಿತು ಮಾಹಿತಿ ನೀಡಲಿದ್ದೇನೆ. ಒತ್ತಡ ಎಂದರೇನು, ಒತ್ತಡದಿಂದ ಹುಟ್ಟಿಕೊಳ್ಳುವ ಮಾನಸಿಕ ಕಾಯಿಲೆಗಳ ಬಗ್ಗೆ ಮತ್ತು ಒತ್ತಡ ನಿರ್ವಹಣದ ಪ್ರಶ್ನೆಗಳಿಗೆ ಉತ್ತರ ನೀಡಲಿದ್ದೇನೆ. ಈ ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಳ್ಳಿ. ಧನ್ಯವಾದಗಳು. ನೀವು ಕರೆ ಮಾಡಲು ಬಳಸಬಹುದಾದ ನಮ್ಮ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಮತ್ತು 244-344-16. ಧಾರವಾಡದ STD ಕೋಡ್ 0836. ಗಮನಿಸಿ, ಈ ಮಂಗಳವಾರ ಸಂಜೆ 6:50ಕ್ಕೆ ನೇರ ಫೋನ್ ಇನ್ ಕಾರ್ಯಕ್ರಮ SDM ಆರೋಗ್ಯ ಸಂವಾದ. ಆತ್ಮೀಯ ಕೇಳುಗರೆ, ಮನೋಲಹರಿ ವಿಶೇಷ ಕಾರ್ಯಕ್ರಮ ಸರಣಿ. ಮನಸ್ಸು ಹೇಳ ಬಯಸಿದೆ 101, ತುಟಿಯ ಮೇಲೆ ಮಾರದಿದೆ ಮಾತೊಂದು. ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಇದೇ ಸೋಮವಾರ ದಿನಾಂಕ 21 ಬೆಳಗ್ಗೆ 10 ಗಂಟೆಗೆ ಪ್ರತಿದಿನ ಮೂಡಿ ಬರಲಿದೆ ಮನೋಲಹರಿ. ತಪ್ಪದೇ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಮನೋಲಹರಿ ಇದೇ ಸೋಮವಾರ ದಿನಾಂಕ 21 ಬೆಳಗ್ಗೆ 10 ಗಂಟೆಗೆ ಪ್ರತಿದಿನ ಮೂಡಿ ಬರಲಿದೆ ಮನೋಲಹರಿ. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಏರ್ ನೆಕ್ಸ್ಟ್ ಕಾರ್ಯಕ್ರಮ ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಪ್ರಸಾರವಾಗುವುದು ಬೆಂಗಳೂರು ಕೇಂದ್ರದಿಂದ. ಆಕಾಶವಾಣಿ ಏರ್ ನೆಕ್ಸ್ಟ್ ಅಮೃತ ಸ್ವಾತಂತ್ರ್ಯ ಮಾಲಿಕೆಯಲ್ಲಿ ವಿಶೇಷ ಸರಣಿ ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಸೂರ್ಯ ಕಡಲಿಗೆ ಇಳಿಯುವ ಈ ಮುಸ್ಸಂಜೆ ಹೊತ್ತಲ್ಲಿ ಬಣ್ಣ ಬಣ್ಣದ ಕನಸಿನ ಕಪ್ಪೆ ಚಿಪ್ಪುಗಳನ್ನು ಎತ್ತಿಕೊಳ್ಳುವವರು ಕಡಲ ಕಿನಾರೆಯ ಪಂಚಗಂಗಾವಳಿ ಕುಂದಾಪುರದ ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿನ ವಿದ್ಯಾರ್ಥಿಗಳು. ಎಲ್ಲ ವೈವಿಧ್ಯಮಯ ಕೇಳುಗರಿಗೆ ನಮಸ್ಕಾರ, ಅದಾಬ್, ವಣಕ್ಕಂ, ವೆಲ್ಕಮ್. ಸ್ನೇಹಿತರೆ, ಈ ಹಾಡನ್ನ ಕೇಳಿದ ತಕ್ಷಣ ಮೈಯೆಲ್ಲ ಜುಮ್ ಅನ್ನತ್ತೆ, ಹೌದು ಅಲ್ವೋ? ಹೌದು, ನನ್ಗಂತೂ ಈ ಹಾಡನ್ನ ಕೇಳಿದ ಕೂಡ್ಲೆ ನನ್ನ ದೇಶದ ಬಗ್ಗೆ ತುಂಬಾ ಹೆಮ್ಮೆ ಆಯ್ತು. ಜಗತ್ತಿನಲ್ಲೇ ಅತ್ಯಂತ ಪುರಾತನ ನಾಗರಿಕತೆಯ ತೊಟ್ಟಿಲಾದ ಭರತ ಭೂಮಿ, ಭಾರತಾಂಬೆಯ ಮಡಿಲಲ್ಲಿ ಜನಿಸಿದ ನಾವೆಲ್ಲರೂ ಎಷ್ಟು ಧನ್ಯರಲ್ಲವೇ? ಹೌದು, ನಿಜಕ್ಕೂ ಸತ್ಯ. ವಿಶ್ವ ಭೂಪಟವನ್ನು ನಾವೆಲ್ಲ ನೋಡಿದ್ದೇವೆ, ಅದರಲ್ಲಿ ಭಾರತ ಎಲ್ಲಿದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಲ್ವಾ? ಉತ್ತರದಲ್ಲಿ ಹಿಮಾಲಯ, ದಕ್ಷಿಣ, ಪೂರ್ವ, ಪಶ್ಚಿಮದಲ್ಲಿ ಸಾಗರಗಳಿಂದ ಆವೃತ್ತವಾದ ಭಾರತ ವಿಶ್ವದ ಸುಂದರ ಪರ್ಯಾಯ ದ್ವೀಪ. ಕಾಶ್ಮೀರದಿಂದ ಕನ್ಯಾಕುಮಾರಿ, ಗುಜರಾತಿನಿಂದ ಈಶಾನ್ಯ ರಾಜ್ಯಗಳವರೆಗೆ ವಿಶಾಲವಾದ ಬಹು ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ರಾಷ್ಟ್ರ ನಮ್ಮದು. ವಿಶ್ವದಲ್ಲೇ ಅತ್ಯಂತ ದೊಡ್ಡ ಗಣರಾಜ್ಯವಾದ ನಮ್ಮ ಭಾರತದಲ್ಲಿ ಪ್ರತಿ ಜಿಲ್ಲೆ, ಗ್ರಾಮ, ಗ್ರಾಮಗಳಲ್ಲಿಯೂ ನಾವು ವೈವಿಧ್ಯತೆಯನ್ನು ಕಾಣಬಹುದು. ಎಲ್ಲರೂ ಒಪ್ಪುತ್ತೀರಲ್ವಾ? ಹಾಗೆಯೇ ನಾವು ಕರ್ನಾಟಕ ರಾಜ್ಯದ ಉಡುಪಿ ಎಂಬ ಜಿಲ್ಲೆಯ ಕುಂದಾಪುರವೆಂಬ ಪುಟ್ಟ ತಾಲೂಕಿನ ಭಂಡಾರ್ಕರ್ಸ್ ಕಲಾ ಮತ್ತು ವಿಜ್ಞಾನ ಕಾಲೇಜಿನ ವಿದ್ಯಾರ್ಥಿಗಳು. ನಾವು ವಂದೇ ಭಾರತ ಶ್ರೇಷ್ಠ ಭಾರತ ಎಂಬ ಶೀರ್ಷಿಕೆಯಲ್ಲಿ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇವೆ. ನನ್ನ ಹೆಸರು ಯಜುಷಾ. ನಾನು ನಮ್ಮ ಉಡುಪಿ ಮತ್ತು ಕುಂದಾಪುರದ ವೈವಿಧ್ಯ ಮತ್ತು ವೈಶಿಷ್ಟ್ಯಮಯ ನಾಡಿಗೆ ನಿಮ್ಮೆಲ್ಲರನ್ನು ಕೊಂಡೊಯ್ಯಲಿದ್ದೇನೆ. ಈಗಾಗಲೇ ನಿಮ್ಗೆಲ್ಲ ನಮ್ಮ ಭಾರತದ ವೈವಿಧ್ಯತೆ ಬಗ್ಗೆ ಹೇಳಿದೆ ಅಲ್ವಾ? ಹಾಗೆಯೇ ವೈವಿಧ್ಯಮಯ ಧಾರ್ಮಿಕ ಆರಾಧನೆ, ಬಂಧುತ್ವ, ಜನಪದ ಕುಣಿತಗಳು, ಹಬ್ಬಗಳು, ಗೀತೆಗಳು, ಆಟಗಳು, ಸಾಂಸ್ಕೃತಿಕ ವೈಶಿಷ್ಟ್ಯತೆ ಮತ್ತು ಪ್ರಾದೇಶಿಕ ಪ್ರಾಕೃತಿಕ ವೈವಿಧ್ಯಮಯ ಪ್ರಾಣಿ ಮತ್ತು ಪಕ್ಷಿ ಜಗತ್ತು ಎಲ್ಲವನ್ನೂ ಕೇಂದ್ರೀಕರಿಸಿ ವಿವೇಚಿಸಿದಾಗ ಕರ್ನಾಟಕದ ಸಾಂಸ್ಕೃತಿಕ ರಂಗು ನಮ್ಮನ್ನು ದಂಗಾಗಿಸುತ್ತದೆ. ನಮ್ಮ ಉಡುಪಿ ಮತ್ತು ಕುಂದಾಪುರ ಏನು ಕಮ್ಮಿ ಇಲ್ಲ. ಪಶ್ಚಿಮ ಘಟ್ಟದ ಸಾಲುಗಳು, ನದಿ ಜಲಪಾತಗಳ ರಮಣೀಯ ದೃಶ್ಯ, ಆಹಾ, ಕೀಳುವಾಗಲೇ ಎಂತಹ ಆಹ್ಲಾದಕರವೆನಿಸುತ್ತದೆ ಅಲ್ಲವೇ? ಸಾಂಸ್ಕೃತಿಕ ಪಾಠಶಾಲೆ, ಪರಶುರಾಮನ ಸೃಷ್ಟಿ ಎಂದೇ ನಂಬಲಾಗಿರುವ ನಮ್ಮ ಕರಾವಳಿಯ ಅವಳಿ ಜಿಲ್ಲೆಗಳಲ್ಲಿ ಒಂದಾಗಿರುವ ನಮ್ಮ ಉಡುಪಿ ಜಿಲ್ಲೆಯು ಅದರದೇ ಆದ ವೈಶಿಷ್ಟ್ಯತೆಯನ್ನು ಹೊಂದಿದೆ. ಹತ್ತು ಹಲವು ಸಂಪ್ರದಾಯಗಳನ್ನು ಬೆಳೆಸಿ ಉಳಿಸಿಕೊಂಡು ಬಂದಿರುವಂತಹ ನಮ್ಮ ಉಡುಪಿ ಜಿಲ್ಲೆಯ ಹಲವು ಭಾಗಗಳನ್ನು ಹಿಂದೆ ರಾಜಮನೆತನಗಳು ಆಳಿಕೊಂಡು ಒಂದು ಸಾಂಸ್ಕೃತಿಕ ಶಿಲ್ಪಕಲೆಯ ನಗರಿಯನ್ನಾಗಿಸುವ ಕೈಂಕರ್ಯದಲ್ಲಿ ತೊಡಗಿದ್ದರು. ಉಡುಪಿಯ ಶ್ರೀ ಕೃಷ್ಣ ಮಠ, ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನ, ಕುಂದಾಪುರದ ಶ್ರೀ ಕುಂದೇಶ್ವರ, ಕೋಟೇಶ್ವರದ ಶ್ರೀ ಕೋಟಿಲಿಂಗೇಶ್ವರ, ಆನೆಗುಡ್ಡೆ ವಿನಾಯಕ, ಸಾಲಿಗ್ರಾಮ ಶ್ರೀ ಗುರು ನರಸಿಂಹ, ಹೀಗೆ ಹಲವಾರು ದೇವಸ್ಥಾನಗಳೊಂದಿಗೆ ಬಾರ್ಕೂರು ಮತ್ತು ಕಾರ್ಕಳದ ಜೈನ ಬಸದಿಗಳು, ಹಲವು ದೈವಸ್ಥಾನಗಳು, ಇಗರ್ಜಿಗಳು, ಮಸೀದಿಗಳು, ಇವೆಲ್ಲವೂ ನಮ್ಮ ಉಡುಪಿಯನ್ನು ಒಂದು ಧಾರ್ಮಿಕ ಬೀಡನ್ನಾಗಿಸಿದೆ. ಇಲ್ಲಿನ ಭಾಷಾ ವೈವಿಧ್ಯತೆ ಅಂದ್ರೆ ಅಬ್ಬಬ್ಬಾ, ಎಷ್ಟೊಂದು ಸಾಮಾಜಿಕ ಮತ್ತು ಭೌಗೋಳಿಕ ಉಪಭಾಷೆಗಳಿವೆ, ಲೆಕ್ಕ ಹಾಕಲು ಹೋದ್ರೆ ನಮ್ ಕೈಬೆರಳು ಸಾಲದೋ ಏನೋ. ಅಲ್ದ ರೋಹಿತಾ? ಹೌದೇ, ಸ್ವಲ್ಪ ಇಲ್ಲ. ಹೆಂಗಿದ್ದೆ? ಅಡಿಲ್ಲ, ಹುಷಾರಿದ್ದೆ. ನೀ ಹೆಂಗಿದ್ದೆ? ನಾ ಹುಷಾರಿದ್ದೆ. ಹಬ್ಬ ಗಿಬ್ಬ ಎಲ್ಲ ಗಡ್ದ ನಿಂಬದಿ? ಹಬ್ಬ ಗಡ್ಜೆ, ಮೊನ್ನೆ ಕೊಡಿ ಹಬ್ಬಕ್ಕೆ ಹೋಗಿ ಹೊರ ಕಾಣ್ಕೊಳಕ್ಕೆ ಹೋದ್ರೆ ಎಲ್ಲ ಮಾಸ್ಕ್ ಹೈಕ ತಿರ್ತಿದ್ರು ಕೊರೋನಾ ಮೇಲೆ, ಹಾಗೆ ಬಂದ್ಯಾತ. ಜಾಗ್ರತೆ ಮಾಡ. ಇದು ನಮ್ ಭಾಷೆ, ನಮ್ ಕುಂದಾಪುರ ಕನ್ನಡ. ಹಿಂಗೆ ಕಾಂತ ಹೊರೆ ವೈಷ್ಣವಿ ಎಂಚ ಉಳ್ಳ? ಏನು ಹುಷಾರಿಲ್ಲ, ಈ ಎಂಚ ಉಳ್ಳ? ಸೌಖ್ಯ. ಇದು ನಮ್ಮ ತುಳು. ಹೀಗೆ ಉರ್ದು, ಕೊಂಕಣಿ, ಮರಾಠಿ ಎಂದು ಹಲವಾರು ಭಾಷೆಗಳನ್ನಾಡುವ ಜನರು ಇಲ್ಲಿ ನೆಲೆಸಿದ್ದಾರೆ. ಯಕ್ಷಗಾನ ಎಂದಾಕ್ಷಣ ನಮ್ಗೆಲ್ಲ ನಮ್ಮ ಕರಾವಳಿ ಭಾಗ ನೆನಪಾಗ್ತದೆ ಅಲ್ವಾ? ಹೌದು ಹೌದು. ಇದರೊಂದಿಗೆ ಅದೆಷ್ಟೋ ಕಲೆಗಳು ಮತ್ತು ಜಾನಪದ ಶೈಲಿಯನ್ನು ಹುಟ್ಟು ಹಾಕಿ ಬೆಳೆಸಿ ಉಳಿಸಿರುವುದು ನಮ್ಮ ಜಿಲ್ಲೆಯ ಹೆಮ್ಮೆ. ಕರ್ನಾಟಕ ಕರಾವಳಿಯ ಪ್ರಸಿದ್ಧ ಗಂಡು ಕಲೆ ಯಕ್ಷಗಾನ. ಇದರೊಂದಿಗೆ ಅನೇಕ ನೃತ್ಯ ಪ್ರಕಾರಗಳನ್ನು ಅದರಲ್ಲೂ ಮುಖ್ಯವಾಗಿ ಭರತನಾಟ್ಯ, ಹುಲಿವೇಷ, ಕರ್ನಾಟಕ ಶಾಸ್ತ್ರೀಯ ಸಂಗೀತ, ತಾಳಮದ್ದಳೆ, ನಾಟಕ, ಆಟಿಕಳಂಜ ಹೀಗೆ ಹಲವಾರು ಕಲೆಗಳಿಗೆ ಪ್ರಾಶಸ್ತ್ಯವನ್ನು ನೀಡುತ್ತಿದೆ ನಮ್ಮ ಉಡುಪಿ. ವೈವಿಧ್ಯತೆಗಳೊಂದಿಗೆ ನಂಬಿಕೆಯ ಬುನಾದಿಯಡಿ ಬೆಳೆದು ಬಂದ ನಮ್ಮ ಕರಾವಳಿಯಲ್ಲಿ ನಾಗಾರಾಧನೆ ಮತ್ತು ಭೂತಾರಾಧನೆಯನ್ನು ನಾವು ನೋಡಬಹುದು. ನಾಗರ ಪಂಚಮಿ, ಆಶ್ಲೇಷ ಬಲಿ, ಡಕ್ಕೆ ಬಲಿ, ನಾಗಮಂಡಲವನ್ನು ಬಹಳ ಶ್ರದ್ಧೆಯಿಂದ ಆಚರಿಸುತ್ತೇವೆ. ಹಾಗೆಯೇ ತುಳುವರು ಮತ್ತು ಕುಂದಗನ್ನಡದವರ ದೈವಾರಾಧನೆ, ದೈವ ಪಾತ್ರಿಗಳು, ದೈವ ಗುಡಿಗಳು, ಆಚಾರ ವಿಚಾರ ವಿಶಿಷ್ಟ ಮತ್ತು ಜೀವನ ಸೆಲೆಯ ಆಕರವಾಗಿದೆ. ಬುದ್ಧಿವಂತರ ನಾಡು ಎಂದು ನಮ್ಮ ಜಿಲ್ಲೆಗೆ ಹೇಳ್ತಾರೆ, ಹೌದಲ್ವಾ? ಆಟದೊಂದಿಗೆ ಪಾಠ ಎಂಬಂತೆ ಇಲ್ಲಿ ಕ್ರೀಡೆಗೂ ಕೂಡ ಪ್ರಾಶಸ್ತ್ಯವನ್ನು ನೀಡಲಾಗಿದೆ. ಅನೇಕ ಕ್ರೀಡೆಗಳನ್ನು ಪ್ರೋತ್ಸಾಹಿಸುತ್ತಾ ಇಂದಿನ ಸ್ಪರ್ಧಾತ್ಮಕ ಸಮಾಜದಲ್ಲಿ ದಾಪುಗಾಲು ಹಾಕಿ ಮುಂದೆ ಸಾಗುತ್ತಿದೆ. ಕ್ರಿಕೆಟ್, ವಾಲಿಬಾಲ್, ಕಬಡ್ಡಿ ಹೀಗೆ ಹಲವಾರು ಆಟಗಳೊಂದಿಗೆ ಜನಪದ ಆಟಗಳಾದ ಗಿಲ್ಲಿದಾಂಡು, ಕಂಬಳ, ಕೆಸರುಗದ್ದೆ ಓಟ, ಕೋಳಿ ಜೂಜು, ಚನ್ನೆಮಣೆ, ಪಗಡೆ ಮುಂತಾದ ಆಟಗಳನ್ನು ನಾವು ನೋಡಬಹುದು. ಕ್ರೀಡೆಗಳು ಮನೋರಂಜನೆಯ ಜೊತೆಗೆ ಜೀವನದ ಪಾಠವನ್ನು ಕೂಡ ಕಲಿಸಿಕೊಡುತ್ತದೆ. ಇಂಗ್ಲಿಷ್ನಲ್ಲಿ ಒಂದು ಚಿಂತನೆಯ ವಾಕ್ಯವಿದೆ, ಸ್ಪೋರ್ಟ್ಸ್ ಟೀಚಸ್ ಯು ಕ್ಯಾರೆಕ್ಟರ್, ಇಟ್ ಟೀಚಸ್ ಯು ಟು ಪ್ಲೇ ಬೈ ರೂಲ್ಸ್, ಇಟ್ ಟೀಚಸ್ ಯು ಟು ನೋ ವಾಟ್ ಇಟ್ ಫೀಲ್ಸ್ ಲೈಕ್ ಟು ವಿನ್, ಆ್ಯಂಡ್ ಲೂಸಿಂಗ್ ಟೀಚಸ್ ಯು ಅಬೌಟ್ ಲೈಫ್. ನಿಜವಾಗ್ಲೂ ಸತ್ಯದ ಮಾತು. ಆಟ ಪಾಠದೊಂದಿಗೆ ಒಳ್ಳೆಯ ಆಹಾರ ಸೇವನೆಯು ಬಹಳ ಮುಖ್ಯ. ಊಟ ತಿಂಡಿ ಅಂದಾಕ್ಷಣ ಎಲ್ಲರ ಬಾಯಲ್ಲಿ ನೀರು ಇರ್ತದೆ ಅಲ್ವಾ? ಕೃಷಿ ಮತ್ತು ಮೀನುಗಾರಿಕೆಯ ಮೇಲೆ ಅವಲಂಬಿತ ನಮ್ಮ ಜಿಲ್ಲೆಯಲ್ಲಿ ಉಡುಪಿ ಶೈಲಿಯ ಅಡುಗೆ ವಿಶ್ವವಿಖ್ಯಾತ. ಉಡುಪಿ ಹೋಟೆಲ್ಗಳು ಮತ್ತು ಪಾಕಶಾಸ್ತ್ರ ವಿಶ್ವಾದ್ಯಂತ ಸುಪ್ರಸಿದ್ಧ. ಇದಲ್ಲದೆ ಶಿಸ್ತು, ಸಂಸ್ಕೃತಿ, ಸಭ್ಯತೆಗೆ ಹೆಸರಾಗಿರುವ ನಮ್ಮ ಉಡುಪಿಯಲ್ಲಿ ಅದೆಷ್ಟೋ ಆಚಾರ ವಿಚಾರಗಳನ್ನು ನಾವು ನೋಡಬಹುದು. ಪರ್ಯಾಯ, ಯುಗಾದಿ, ಮಕರ ಸಂಕ್ರಾಂತಿ, ಹೋಳಿ ಹಬ್ಬ, ದೀಪೋತ್ಸವಗಳು, ವಿವಿಧ ದೇವಸ್ಥಾನಗಳಲ್ಲಿ ತೇರಿನ ಹಬ್ಬಗಳು, ಕ್ರಿಶ್ಚಿಯನರ ಮೋಂತಿ ಹಬ್ಬ, ಕ್ರಿಸ್ಮಸ್, ಮುಸಲ್ಮಾನರ ಈದ್ ಮಿಲಾದ್, ಹೀಗೆ ಎಲ್ಲ ಹಬ್ಬಗಳನ್ನು ಸಾಮರಸ್ಯದಿಂದ ಒಟ್ಟಾಗಿ ಆಚರಿಸುತ್ತೇವೆ ಎಂದು ಹೇಳಲು ಹೆಮ್ಮೆಯಾಗುತ್ತದೆ. ಕನ್ನಡದ ಪ್ರಸಿದ್ಧ ಕವಿಗಳಾದ ಗೋಪಾಲಕೃಷ್ಣ ಅಡಿಗರು ರಚಿಸಿರುವ ಕಟ್ಟುವೆವು ನಾವು ಹೊಸ ನಾಡೊಂದನು ರಸದ ಬೀಡೊಂದನು ಎಂಬ ಕವಿತೆಯ ಸಾಲಿನ ಧ್ಯೇಯ ಸ್ಪಷ್ಟವಾಗಿ ನಮಗೆ ಅರ್ಥವಾಗ್ತದೆ. ಗಿಳಿ ಸೋವೆಯಿಂದ ಕರಾವಳಿಯ ಸುಸಂಸ್ಕೃತ ಲೋಕವನ್ನು ಕಂಡಾಗ ಪ್ರಕೃತಿದತ್ತ ನೈಸರ್ಗಿಕ ಸಂಪತ್ತು ಮತ್ತು ಸೌಂದರ್ಯ, ಹಲವಾರು ಸಾಮಾಜಿಕ ಮತ್ತು ಭೌಗೋಳಿಕ ಉಪಭಾಷೆಗಳು, ಜನಪದ ಪ್ರಕಾರಗಳು, ಸಮುದಾಯಗಳು, ಆಚರಣೆಗಳು, ಮೌಲಿಕ ಪರಂಪರೆಗಳು, ಪ್ರಾದೇಶಿಕತೆ ಮತ್ತು ಬಂಧುತ್ವ ಎಲ್ಲವೂ ವೈವಿಧ್ಯ ಸಾಂಸ್ಕೃತಿಕ ಬಹುತ್ವವನ್ನು ಹುಟ್ಟುಹಾಕುತ್ತದೆ. ನನ್ನ ಮಾತನ್ನು ಮುಗಿಸುವ ಮೊದಲು HS ವೆಂಕಟೇಶ್ಮೂರ್ತಿ ಅವರ ಹಾಡಿನ ಎರಡು ಸಾಲುಗಳು ನನಗೆ ನೆನಪಾದದನ್ನು ಹೇಳಲು ಇಷ್ಟಪಡುತ್ತೇನೆ. ಎಲೆಗಳ ನೂರಾರು ಭಾವದ ಎಲೆಗಳ ನೂರಾರು, ಎಲೆಗಳ ಬಣ್ಣ ಒಂದೇ ಹಸಿರು, ಜಾತಿ ಭಾಷೆ ಪಂಥ ಹಲವು, ಅವುಗಳ ಹಿಂದೆ ಮಾತ್ರ ಒಂದೇ ಒಲವು. ಸಾಗೋಣ ಒಟ್ಟಿಗೆ ಸಾಗೋಣ, ನಾವು ನೀವು ಸೇರಿ ಒಂದಾಗಿ, ನೀಗೋಣ ಭಿನ್ನತೆ ನೀಗೋಣ, ಸಾವಿರ ಹೆಜ್ಜೆ ಒಂದೇ ಗುರಿಯಾಗಿ. ಎಲೆಗಳು ನೂರಾರು ಭಾವದ ಎಲೆಗಳು ನೂರಾರು, ಎಲೆಗಳ ಬಣ್ಣ ಒಂದೇ ಹಸಿರು. ನಮ್ಮ ವೈವಿಧ್ಯತೆ, ಭಾವನೆಗಳು ಎಲ್ಲವನ್ನು ಪ್ರಕೃತಿಗೆ ಹೋಲಿಸುತ್ತಾ ಎಷ್ಟು ಸುಂದರವಾಗಿ ಕವಿಗಳು ವರ್ಣಿಸಿದ್ದಾರಲ್ಲವೇ? ಇದೆಲ್ಲದರೊಂದಿಗೆ ನಮ್ಮಲ್ಲಿ ಎಷ್ಟೇ ವೈವಿಧ್ಯತೆ ಇದ್ದರೂ ನಾವೆಲ್ಲರೂ ಅಷ್ಟೇ ಒಗ್ಗಟ್ಟಿನಲ್ಲಿರ್ತೇವೆ ಅಲ್ವಾ? ನಮ್ಮ ದೇಶದ ಮೇಲೆ ಅನಾದಿ ಕಾಲದಿಂದಲೂ ಪರಕೀಯರ ಕಾಕದೃಷ್ಟಿ ಬೀಳುತ್ತಲೇ ಇದೆ. 2 ಶತಮಾನಗಳ ಕಾಲ ಬ್ರಿಟಿಷರು ನಮ್ಮನ್ನು ಒಡೆದು ಆಳಿದರು. ಆದರೆ ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬ ಮಾತು ನಿಜಕ್ಕೂ ಸತ್ಯ. ನಾವೆಲ್ಲರೂ ಒಂದಾಗಿ ಹೋರಾಡಿ ಭಾರತಾಂಬೆಯನ್ನು ಬ್ರಿಟಿಷರಿಂದ ಮುಕ್ತಗೊಳಿಸಿದೆವು. ಈ ಸ್ವತಂತ್ರದ ಕಿಚ್ಚು ದೇಶದ ಪ್ರತಿ ಮೂಲೆ ಮೂಲೆಯಲ್ಲಿಯೂ ಇತ್ತು, ನಮ್ಮ ಉಡುಪಿ ಕುಂದಾಪುರದಲ್ಲಿಯೂ ಇತ್ತು. ಇಷ್ಟೆಲ್ಲಾ ವೈವಿಧ್ಯತೆಗಳಿದ್ದರೂ ಹೇಗೆ ಒಂದಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿದರು ಎಂಬ ಪ್ರಶ್ನೆ ನಮಗೆಲ್ಲ ಕಾಡುವುದು ನಿಜ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನನ್ನ ಸ್ನೇಹಿತೆ ಲಾವಣ್ಯ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾವೆಲ್ಲ ಹುಷಾರಿದ್ದೀವಿ. ನನ್ನನ್ನ ಈಗಾಗ್ಲೇ ನನ್ ಗೆಳತಿ ಯಜುಷಾ ನಿಮ್ಗೆಲ್ಲ ಪರಿಚಯಿಸಿ ಕೊಟ್ಟಿದ್ದಾಳೆ. ಹೌದು, ನಾನು ನಿಮ್ಮ ಲಾವಣ್ಯ. ನಮ್ಮ ದೇಶ, ಭಾಷೆ, ನೆಲ, ಜಲ ಹಾಗೂ ಸಂಸ್ಕೃತಿಯ ವೈಭವವನ್ನ ಕೇಳುವಾಗ ನಮ್ಮಲ್ಲಿ ದೇಶಭಕ್ತಿ ಉಕ್ಕಿ ಬರ್ತದೆ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸುಲಭವಾಗಿ ಸಿಕ್ಕಿರುವಂತದ್ದಲ್ಲ, ಲಕ್ಷಾಂತರ ಜನರ ತ್ಯಾಗ, ಹೋರಾಟ, ಬಲಿದಾನ ಇದರ ಹಿಂದಿದೆ. ಹೀಗೆ ದಾಸ್ಯದ ಸಂಕೋಲೆಯನ್ನ ಕಳಚಿ ಹಾಕಲು ತಮ್ಮ ಮನೆ, ಮಠ, ಕುಟುಂಬದ ಬಗ್ಗೆ ಯೋಚಿಸದೆ ಬ್ರಿಟಿಷರ ವಿರುದ್ಧ ತಿರುಗಿ ಬಿದ್ದವರು ಅಸಂಖ್ಯಾತ ಜನ. ದೇಶದಾದ್ಯಂತ ನಡೆದ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರತಿಯೊಂದು ಪ್ರದೇಶವು ತನ್ನ ಪರಿಮಿತಿಗಳೊಳಗೆ ವಿಶಿಷ್ಟ ಕೊಡುಗೆಗಳನ್ನು ನೀಡಿದೆ. ಈ ದೃಷ್ಟಿಯಿಂದ ನೋಡಿದಾಗ ನಮ್ಮ ಕುಂದಾಪುರ ತಾಲೂಕನ್ನು ಸ್ವಾತಂತ್ರ್ಯ ಹೋರಾಟದ ನಕ್ಷೆಯಲ್ಲಿ ಸೇರಿಸಲು ಶಕ್ತರಾದ ಹಲವಾರು ಮಹನೀಯರ ಬಗ್ಗೆ ನಾನು ಪಡೆದುಕೊಂಡ ಮಾಹಿತಿಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ಮೊದಲಿಗೆ ದಿವಂಗತ ಹಲ್ಸನಾಡು ಸೂರಪ್ಪಯ್ಯ. ಕುಂದಾಪುರ ತಾಲೂಕಿನಲ್ಲಿ ಹಲವಾರು ಶ್ರೀಮಂತ ಮನೆತನಗಳಿದ್ದವು. ಅದರಲ್ಲಿ ಹಲ್ಸನಾಡಿನ ಮನೆತನವು ಕೂಡ ಒಂದು. ಈ ಮನೆತನದಲ್ಲಿ 1912 ಜನಿಸಿದ ಸೂರಪ್ಪಯ್ಯನವರು ಕುಂದಾಪುರ ಮತ್ತು ಮಂಗಳೂರಿನಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನ ಮುಗಿಸ್ತಾರೆ. ಆ ಕಾಲದಲ್ಲಿಯೇ ಅಂತಹ ಉತ್ತಮ ಮಟ್ಟದ ವಿದ್ಯಾಭ್ಯಾಸವನ್ನ ಪಡೆದವರು ಇವರು. ವಿದ್ಯಾರ್ಥಿ ಆಗಿದ್ದಾಗಲೇ ತನ್ನ ಸಂಘಟನ ಸಾಮರ್ಥ್ಯವನ್ನು ಸಾಬೀತುಪಡಿಸಿದ್ದ ಇವರು ಕ್ರಮೇಣ ರಾಷ್ಟ್ರೀಯ ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತನಾಗಿ ಹಲವಾರು ಕಾರ್ಯಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಂತವರು. ಮಹಾತ್ಮ ಗಾಂಧಿ, ನೆಹರು, ಲಾಲಾ ಲಜಪತ್ ರಾಯ್, ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್ ಮೊದಲಾದ ರಾಷ್ಟ್ರೀಯ ನಾಯಕರಿಂದ ಸಾಕಷ್ಟು ಪ್ರಭಾವಿತರಾದ ಇವರು 1932 ತನ್ನನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನ ಸತ್ಯಾಗ್ರಹದ 6ನೇ ನಿರ್ದೇಶಕನೆಂದು ಸಾರಿ ಒಂದು ಪುಸ್ತಕವನ್ನು ಸಹ ಪ್ರಕಟಿಸ್ತಾರೆ. ಬ್ರಿಟಿಷ್ ಸರ್ಕಾರ ಅದನ್ನು ರಾಜದ್ರೋಹಾತ್ಮಕ ಬರಹ ಎಂದು ಪರಿಗಣಿಸಿ ಅವರನ್ನ ಬಂಧಿಸಿಬಿಡ್ತಾರಂತೆ. ವಿಚಾರಣೆಗಾಗಿ ಅವರನ್ನ 1 ಕಠಿಣ ಶಿಕ್ಷೆಗೆ ಸಹ ಒಳಪಡಿಸ್ತಾರೆ. ಸೂರಪ್ಪಯ್ಯನವರು ಈ ಶಿಕ್ಷೆಯನ್ನು ಮಂಗಳೂರು ಮತ್ತು ಕಡಲೂರು ಜೈಲುಗಳಲ್ಲಿ ಕಳಿತಾರಾದ್ರೂ 1935 ಮಂಗಳೂರಿನಲ್ಲಿ ನಡೆದ 2ನೇ ಕರ್ನಾಟಕದ ಪ್ರಾದೇಶಿಕ ಪರಿಷತ್ತಿನ ಉತ್ಸಾಹಿ ಕಾರ್ಯದರ್ಶಿ ಆಗ್ತಾರೆ. ಇವರು ಅತ್ಯಂತ ಸಣ್ಣ ವಯಸ್ಸು, ಅಂದ್ರೆ 20 ಹರಿಯದಲ್ಲೇ ತೀರಿಕೊಳ್ತಾರೆ. ಇವರು ದೀರ್ಘಕಾಲ ಬದುಕಿದ್ರೆ ರಾಜಕೀಯ ಕ್ಷೇತ್ರದಲ್ಲಿ ಇನ್ನಷ್ಟು ಮಿಂಚುತ್ತಿದ್ದರೆನ್ನುವುದರಲ್ಲಿ ಯಾವ ಸಂಶಯವೂ ಕೂಡ ಇರಲಿಲ್ಲ. ಇಂದಿನ ಯುವ ಪೀಳಿಗೆಗೆ ತಮ್ಮ ಪಠ್ಯಪುಸ್ತಕವನ್ನು ಓದಿಕೊಂಡು ಪರೀಕ್ಷೆ ಬರೆಯುವುದೇ ದೊಡ್ಡ ವಿಚಾರ. ಅದರಲ್ಲೂ ಇವರು ಅಷ್ಟು ಚಿಕ್ಕ ವಯಸ್ಸಿನಲ್ಲೇ ಇಷ್ಟೊಂದು ಸಾಧನೆ ಮಾಡಿರುವುದು ನಮಗೆಲ್ಲರಿಗೂ ಖುಷಿಯ ಸಂಗತಿ. ಬ್ರಿಟಿಷ್ ಯುಗದಲ್ಲಿ ಹುಟ್ಟಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಎಲ್ಲದಕ್ಕೂ ಸಡ್ಡು ಹೊಡೆದು ನಿಂತು ಜೂನ್ 2020 ಶತಕದ ಸಂಭ್ರಮವನ್ನು ಆಚರಿಸಿಕೊಂಡ ಹೆಚ್ ನಾಗಭೂಷಣ್ ರಾವ್ 1921 ಜೂನ್ 20 ಕುಂದಾಪುರ ಸಮೀಪದ ಗುಣ್ಮಿಯಲ್ಲಿ ಇವರು ಜನಿಸ್ತಾರೆ. ನಾಗಭೂಷಣ್ ರಾಯರ ಸ್ವಾತಂತ್ರ್ಯ ಹೋರಾಟ ಶುರುವಾದದ್ದು ಹೈಸ್ಕೂಲು ದಿನಗಳಲ್ಲಿ. ಅಲ್ಲಿ ಇಲ್ಲಿ ಪೋಸ್ಟರ್ ಹಚ್ಚುವುದು, ಸ್ನೇಹಿತರನ್ನ ವಿದ್ಯಾರ್ಥಿಗಳನ್ನ ಹುರಿದುಂಬಿಸುವುದು, ಜನರಿಗೆ ಸ್ವತಂತ್ರ ಭಾರತದ ತಿಳುವಳಿಕೆ ನೀಡುವ ಕೆಲಸವನ್ನು ಸಹ ಇವರು ಮಾಡ್ತಿದ್ರಂತೆ. 1942 ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಊರು ಕೇರಿ ಸುತ್ತಿ ಭಾರತ್ ಬಚಾವೋ ಘೋಷಣೆಯನ್ನ ಸಹ ಕೂಗ್ತಿದ್ರು. ಶಿವಮೊಗ್ಗ ಜೈಲಿನಲ್ಲಿ 6 ಕಳಕಾಲ ವಾಸ. ಜೈಲಿನಲ್ಲಿಯೂ ಸುಮ್ಮನೆ ಕುಳಿತುಕೊಳ್ಳದ ಇವರು ಚರಕದಿಂದ ನೂಲು ತೆಗೆಯುವುದನ್ನು ಕಲಿತು ಜೈಲಿನಿಂದ ಹೊರಬರುತ್ತಿದ್ದಂತೆಯೇ ಖಾದಿ ಪ್ರಚಾರ ಶುರು ಮಾಡಿ ಮನೆಗೆ ಚರಕವನ್ನು ಸಹ ತಂದಿದ್ರು. ಅದೇ ಅವರ ಜಾಗದಲ್ಲಿ ನಾವಿದ್ದಿದ್ರೆ ಎಷ್ಟು ಬೇಗ ಮನೆಗೆ ಹೋಗುವುದು ಮತ್ತೆ ಯಾವಾಗ ಫೋನ್ನಲ್ಲಿ ಬಂದಿರೋ ಮೆಸೇಜ್ ಅನ್ನ ಚೆಕ್ ಮಾಡೋದು ಅನ್ನೋ ಕಾದ್ರದಲ್ಲಿ ಇರ್ತಿದ್ವಿ ಅನ್ಸುತ್ತೆ. ರಾಜಕೀಯದಲ್ಲಿ ಆಸಕ್ತಿ ಹೊಂದಿದ್ದ ಇವರು ಊರಿನಲ್ಲಿ ಯಾರಿಗೆ ಅನ್ಯಾಯವಾದ್ರೂ ಸಹ ಅವರ ಪರವಾಗಿ ಕೋರ್ಟಿನಲ್ಲಿ ವಾದಿಸ್ತಿದ್ರು. ಆಚಾರ್ಯ ವಿನೋಬಾ ಭಾವೆಯವರ ಭೂದಾನ ಚಳುವಳಿಯಿಂದ ಪ್ರೇರಿತರಾದ ಇವರು ತಮ್ಮ ಜಮೀನನ್ನೇ ದಾನ ಮಾಡಿದಂಥವರು. 2013 ರಾಜ್ಯಪಾಲರಾಗಿದ್ದ ಹನ್ಸ್ರಾಜ್ ಭಾರದ್ವಾಜರು ರಾಜಭವನದಲ್ಲಿ ಇವರನ್ನ ಸತ್ಕರಿಸಿದ್ರು. 1972 ಆಗಸ್ಟ್ 15 ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ಬೆಳ್ಳಿ ಹಬ್ಬದ ಸಂಭ್ರಮ. ಆ ಸಮಯದಲ್ಲಿ ಬೆಂಗಳೂರಿನಲ್ಲಿ ನಡೆದ ಸಮಾರಂಭವೊಂದರಲ್ಲಿ ಇವರನ್ನು ತಾಮ್ರಪತ್ರವನ್ನಿತ್ತು ಗೌರವಿಸಲಾಗಿತ್ತಂತೆ. ಹಾಗೆ ನಾವೆಲ್ಲರೂ ಈಗ ಕುಂದಾಪುರದ ಹಾಲಡಿಯ ಕಡೆ ಪ್ರಯಾಣ ಬೆಳೆಸೋಣ. ಹಾಲಡಿಯ ಮಹಾಬಲ್ ಶೆಟ್ಟಿ ಇವರು 1916 ಜನವರಿ 14 ಪ್ರಸಿದ್ಧವಾದ ಹಾಲಡಿ ಮನೆತನದಲ್ಲಿ ಜನಿಸ್ತಾರೆ. ಇವರ ಕುಟುಂಬಸ್ಥರು ಸಹ ಸ್ವಾತಂತ್ರ್ಯ ಹೋರಾಟಕ್ಕೆ ತಮ್ಮ ಅಮೂಲ್ಯ ಸೇವೆಯನ್ನ ಸಲ್ಲಿಸಿದಂಥವ್ರು. ಇವರು ಕೃಷ್ಣರಾಯ ಕೊಡ್ಗಿ, ಮಲ್ಪೆ ಶಂಕರನಾರಾಯಣ ಸಾಮಗ ಮುಂತಾದವರ ಮಾರ್ಗದರ್ಶನದಲ್ಲಿ ವಿದೇಶಿ ವಸ್ತ್ರ ಬಹಿಷ್ಕಾರ, ಮದ್ಯಪಾನ ನಿಷೇಧ ಮೊದಲಾದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಂಥವ್ರು. ತೊಲಗಿ ಭಾರತದಿಂದ ಚಳುವಳಿಯಲ್ಲೂ ಸಹ ಸಕ್ರಿಯವಾಗಿ ಪಾಲ್ಗೊಂಡಿದ್ದವರು. ಹಾಗೆ ಮೊಳಹಳ್ಳಿ ಮಹಾಬಲ ಹೆಗ್ಡೆ 4ನೇ ತರಗತಿಯವರೆಗಷ್ಟೇ ವಿದ್ಯಾಭ್ಯಾಸ ಪಡೆದಿದ್ದ ಇವರು ಆವರ್ಸೆ ಗ್ರಾಮದವರು. ಇವರು ರೈತರಾಗಿ ಮನೆಯಲ್ಲೇ ಇದ್ರೂ ಸಹ ರಾಷ್ಟ್ರೀಯ ಚಳುವಳಿಯಿಂದ ಸಾಕಷ್ಟು ಆಕರ್ಷಿತರಾಗಿದ್ರು. 1942 ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ರಹಸ್ಯವಾಗಿ ಗಂಗೊಳ್ಳಿ ಕುಂದಾಪುರ ಬೈಂದೂರು ಕೋಟೇಶ್ವರ ಹೀಗೆ ಮತ್ತಿತರ ಕಡೆಗಳಲ್ಲಿ ತಂತಿ ಕಂಬಗಳನ್ನು ಉರುಳಿಸಿ ಬ್ರಿಟಿಷ್ ಸರ್ಕಾರದ ಧೋರಣೆಗಳನ್ನು ಪ್ರತಿಭಟಿಸಿದವರು. ದಿವಂಗತ ಚೌಕಿ ಸುಬ್ಬಯ್ಯ. ಕುಂದಾಪುರ ತಾಲೂಕಿನ ಕಿರಿಮಂಜೇಶ್ವರದ ಬಡ ಕುಟುಂಬದಲ್ಲಿ ಜನಿಸಿದ ಇವರು 1919 ರಾಷ್ಟ್ರೀಯ ಚಳುವಳಿಯಲ್ಲಿ ಭಾಗವಹಿಸುತ್ತಾರೆ. ನಾಗ್ಪುರದಲ್ಲಿ ನಡೆದ ಧ್ವಜ ಸತ್ಯಾಗ್ರಹ ಮತ್ತು ಬೆಳಗಾಂ ಕಾಂಗ್ರೆಸ್ ಅಧಿವೇಶನದಲ್ಲಿ ಸ್ವಯಂ ಸೇವಕರಾಗಿ ದುಡಿದ ಇವರು ಅರಣ್ಯ ಸತ್ಯಾಗ್ರಹ, ಪಾನ ನಿರೋಧ, ಉಪ್ಪಿನ ಸತ್ಯಾಗ್ರಹ ಮೊದಲಾದ ಕಾರ್ಯಕ್ರಮಗಳಲ್ಲೂ ಸಹ ಪಾಲ್ಗೊಳ್ತಾರೆ. ಎನ್ಎಸ್ ಶೇಷಗಿರಿ ರಾವ್. ಕುಂದಾಪುರದ ಇವರು 1941 ವೇಳೆಗೆ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಂಥವರು. ಗಾಂಧೀಜಿಯವರ ವೈಯಕ್ತಿಕ ಚಳುವಳಿಯ ಕರೆಗೆ ಬೆಂಬಲವನ್ನು ಸೂಚಿಸುವ ಸಲುವಾಗಿ ಅವರೂ ಸಹ ವೈಯಕ್ತಿಕ ಸತ್ಯಾಗ್ರಹವನ್ನು ಕುಂದಾಪುರದಲ್ಲಿ ಪ್ರಾರಂಭಿಸಿದಂಥವರು. ಸ್ನೇಹಿತರೆ, ಎಲ್ಲಾ ಕ್ಷೇತ್ರದಲ್ಲೂ ಮಹಿಳೆಯರ ಕೊಡುಗೆ ಇದ್ದೇ ಇದೆ. ಅದು ಕೃಷಿ, ಕ್ರೀಡೆ, ವಿಜ್ಞಾನ, ಶಿಕ್ಷಣ ಎಲ್ಲಾ ಕಡೆಗಳಲ್ಲೂ ಅವರು ತಮ್ಮ ಛಾಪನ್ನು ಮೂಡಿಸಿದ್ದಂಥವರು. ದೇಶ ಸ್ವಾತಂತ್ರ್ಯ ಪಡೆಯುವಲ್ಲಿಯೂ ಸಹ ಮಹಿಳೆಯರ ಕೊಡುಗೆ ಇದೆ. ಅವರಲ್ಲಿ ನಮ್ಮ ಕುಂದಾಪುರದ ಉಮಾಬಾಯಿ ಒಬ್ಬರು ಎನ್ನುವುದು ನಮಗೆಲ್ಲರಿಗೂ ಅಭಿಮಾನದ ಸಂಗತಿ. ಉಮಾಬಾಯಿ ಅವರು ಗೋಳಿಕೆರೆ ಕೃಷ್ಣರಾವ್ ಮತ್ತು ತುಂಗಾಬಾಯಿ ಅವರ ಪುತ್ರಿಯಾಗಿ ಕುಂದಾಪುರದ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸುತ್ತಾರೆ. ಇವರು ಸ್ವಾತಂತ್ರ್ಯ ಹೋರಾಟಗಾರ್ತಿಯರ ಗುಂಪು, ಭಗಿನಿ ಮಂಡಲದ ಸ್ಥಾಪಕಿ ಹಾಗೂ ಮಹಾತ್ಮ ಗಾಂಧೀಜಿಯವರು ಮತ್ತು ಕಸ್ತೂರಬಾ ಗಾಂಧಿಯವರು ಹಿಂದುಳಿದ ಮಹಿಳೆಯರ ಸಬಲೀಕರಣದ ಉದ್ದೇಶವನ್ನು ಇಟ್ಟುಕೊಂಡು ಸ್ಥಾಪಿಸಿದ ಟ್ರಸ್ಟ್ನ ಕರ್ನಾಟಕ ಶಾಖೆಯ ನಿರ್ವಾಹಕಿಯಾಗಿ ಕೂಡ ಆಯ್ಕೆಯಾಗ್ತಾರೆ. ಅಷ್ಟೇ ಅಲ್ಲದೆ ತನಗೆ ಬರಬಹುದಾಗಿದ್ದ ಎಲ್ಲ ಪ್ರಶಸ್ತಿ, ಪುರಸ್ಕಾರ, ಸರ್ಕಾರದ ಉನ್ನತ ಹುದ್ದೆ ಎಲ್ಲವನ್ನೂ ತಿರಸ್ಕರಿಸಿದ ಅಪರೂಪದ ಮಹಿಳೆ ಈಕೆ. ದೇಶ ಸ್ವತಂತ್ರವಾಗಲು ಕುಂದಾಪುರದ ಕೊಡುಗೆ ಇದ್ದೇ ಇದೆ. ಅದರಲ್ಲೂ ಕುಂದಾಪುರದ ಬಸರೂರಿನಲ್ಲಿ ನಾವು ಸಾಕಷ್ಟು ಜನ ಹೋರಾಟಗಾರರನ್ನ ಕಾಣಬಹುದು. ಗಾಂಧಿ ರಾಮಣ್ಣ ಶೆಟ್ಟಿ. ಬಸರೂರಿನ ಬಳ್ಕೂರಿನವರಾದ ಇವರು 1931 ಮಹಾತ್ಮ ಗಾಂಧಿಯವರನ್ನು ಕಾಣಲು ಕರಾಚಿಗೆ ಹೋಗಿದ್ರಂತೆ. ಗಾಂಧೀಜಿಯವರ ಮಾತು ಅವರಿಗೆ ವೇದವಾಕ್ಯವಾಗಿತ್ತು. ಹರಿಜನರ ಉದ್ಧಾರದ ಉದ್ದೇಶದಿಂದ ಗಾಂಧೀಜಿಯವರು ಉಪವಾಸ ಕೈಗೊಂಡಿದ್ದನ್ನು ಕೇಳಿ ತಾವೂ ಕೂಡ ಉಪವಾಸ ಕೈಗೊಂಡಿದ್ದ ರಾಮಣ್ಣ ಶೆಟ್ಟಿಯವರು ತದನಂತರದಿಂದ ಗಾಂಧಿ ರಾಮಣ್ಣ ಶೆಟ್ಟಿ ಎಂದೇ ಪ್ರಸಿದ್ಧರಾಗ್ತಾರೆ. ಇವರೊಂದಿಗೆ ಕಳಂಜೆ ರಾಮಕೃಷ್ಣ ಭಟ್, ಸೂರಪ್ಪ ಶೆಟ್ಟಿ ಬಸರೂರು, ಶ್ರೀ ಗೋಪಾಲಕೃಷ್ಣ ಶೆಣೈ ಹಾಗೂ ಬಸರೂರು ಸುಬ್ಬಣ್ಣ ಶೆಟ್ಟಿ. ಸ್ವಾತಂತ್ರ್ಯ ಹೋರಾಟಕ್ಕೆ ಇವರೆಲ್ಲರ ಕೊಡುಗೆ ಅಪಾರವಾದಂಥದ್ದು. ಕುಂದಾಪುರದಲ್ಲಿ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಜನ್ಮ ತಾಳಿದ್ರು ಮತ್ತು ನಾವು ಇಂದು ಅವರು ನಡೆದಾಡಿದ ನೆಲದಲ್ಲಿ ಜೀವನ ನಡೆಸುತ್ತಿದ್ದೇವೆ ಎನ್ನುವುದು ನಿಜಕ್ಕೂ ನಮಗೆಲ್ಲ ಹೆಮ್ಮೆಯ ಸಂಗತಿ. ನಾವು ಸಂಸ್ಕೃತಿ, ಆಹಾರ, ಭಾಷೆ ಇವುಗಳಲ್ಲಿ ಮಾತ್ರ ವೈವಿಧ್ಯತೆಯನ್ನು ಕಾಣುವುದಲ್ಲ, ಅದರೊಂದಿಗೆ ಹವಾಮಾನ ಬದಲಾವಣೆಯನ್ನು ಕೂಡ ನೋಡಬಹುದು. ವಿಶ್ವದೆಲ್ಲೆಡೆ ಮೂರು ಕಾಲಗಳನ್ನು ಅನುಭವಿಸುವ ಏಕೈಕ ದೇಶ ಅದುವೇ ಭಾರತ. ಸ್ನೇಹಿತರೆ, ನಾವುಗಳು ನಮ್ಮ ಸ್ವಾರ್ಥಕ್ಕಾಗಿ ಈ ಸುಂದರ ಪ್ರಕೃತಿಯನ್ನು ನಾಶ ಮಾಡುತ್ತಿರುವುದು ವಿಪರ್ಯಾಸದ ಸಂಗತಿ. ಇದರಿಂದ ಹವಾಮಾನದಲ್ಲಿ ಬದಲಾವಣೆ ಉಂಟಾಗ್ತಾ ಇದೆ. ನನ್ನ ಸ್ನೇಹಿತೆ ಸಾಧನಾಳಿಗೆ ನಿಸರ್ಗ ಎಂದರೆ ಎಲ್ಲಿಲ್ಲದ ಪ್ರೀತಿ. ಅವಳು ಯಾವಾಗಲೂ ನನ್ನ ಬಳಿ, ಏ ಲಾವಣ್ಯ, ನಾನು ಈ ಹವಾಮಾನದಲ್ಲಿ ಆಗ್ತಿರುವಂತಹ ಬದಲಾವಣೆಯ ಬಗ್ಗೆ ಮಾತಾಡಬೇಕು ಅಂತಿದ್ಲು. ಹಾಗಾದರೆ ಈಗ ನಾವೆಲ್ಲರೂ ಅವಳ ಮಾತನ್ನ ಕೇಳೋಣ ಅಲ್ವಾ ಸ್ನೇಹಿತರೆ? ನಮಸ್ಕಾರ ಸ್ನೇಹಿತರೆ, ನಾನು ಸಾಧನಾ ಶಾಸ್ತ್ರಿ. ಹವಾಮಾನ ಬದಲಾವಣೆ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾನಂತೂ ಈ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ತುಂಬಾ ದಿನದಿಂದ ಕಾಯ್ತಾ ಇದ್ದೆ. ಜಲ ಜಲದೆಲೆಗಳ ಮೇಲ್ಕುಣಿದಾಡಿ, ಪಳಲಿಕೆ ತೊಳಲಿಕೆಗಳನ್ನೆಲ್ಲ ದೂಡಿ, ಗೆಲುವಿನ ಉಲಿಗಳ ಹಾಡಿ, ಒಲುಮೆಯ ಮಾತಾಡಿ, ಹಕ್ಕಿಗಳಿಂಚರ ಕೇಳಿ ಆನಂದವ ತಾಳಿ, ದೂರ ಬಹುದೂರ ಹೋಗುವ ಬಾರ ಅಲ್ಲಿ ಹುದೆಮ್ಮ ಊರ ತೀರ. ನಮ್ಮ ರಾಷ್ಟ್ರಕವಿ ಕುವೆಂಪುರವರ ಪ್ರಕೃತಿ ಗೀತೆಯ 4 ಸಾಲುಗಳಿದು. ಅಬ್ಬಾ, ಅದೇನು ವರ್ಣನೆ ಅಲ್ವೇ! ಪ್ರಕೃತಿನೇ ಹಾಗೆ ಬದುಕಿಗೆ ಹೊಸ ಚೈತನ್ಯ ನೀಡುವವಳು. ನಮ್ಮ ಬದುಕು ನಿಂತಿರೋದೇ ಭೂಮಿ ಮೇಲೆ. ಈ ಪ್ರಕೃತಿಯಲ್ಲಿ ಎಲ್ಲ ಜೀವ ಸಂಕುಲಗಳಲ್ಲೇ ಮಾನವನು ಭಿನ್ನ ಹಾಗೂ ವಿಶಿಷ್ಟವೆನಿಸಿಕೊಂಡಿದ್ದಾನೆ. ನಾನು ಮೂಲತಃ ಮಲೆನಾಡಿನವಳು. ಅಲ್ಲೇನ್ ಕೇಳ್ತೀರಾ, ದೊಡ್ಡ ದೊಡ್ಡ ಮರಗಳು, ಆ ಮರಗಳ ತಲೆನೇ ಕಾಣೋದಿಲ್ಲ. ಅಯ್ಯಯ್ಯೋ, ಅದ್ಯಾವ ತರ ಮರನಪ್ಪ? ಬರೀ ಕಾಡು, ಆನೆ, ಹುಲಿ, ಚಿರತೆ ಎಲ್ಲ ಒಂದರ್ಥದಲ್ಲಿ ಹಾಯ್ ಬಾಯ್ ಫ್ರೆಂಡ್ಸ್ ಇದ್ದಾಗೆ. ಅಲ್ಲಂತೂ ಅಕಟಕಟಾ ಚಳಿ ವಾತಾವರಣ, ಬಿಸ್ಲೇ ಇರೋದಿಲ್ಲ. ಇನ್ನು ನಮಗೆ ಕರಾವಳಿ, ಅಬ್ಬಾ ಉರಿ ಸೆಕೆ ಅಂತಾರಲ್ಲ ಹಾಗೆ, ನಮ್ಮೂರಿನ ಹಾಗಲ್ಲ. ಚಳಿ ಮಳೆ ಎಲ್ಲವೂ ಕಡಿಮೆ. ಹೀಗೆ ಭೂಮಿಯು ಒಂದೊಂದು ಪ್ರದೇಶಕ್ಕೆ ತಕ್ಕನಾದ ಭಿನ್ನ ಭೌಗೋಳಿಕತೆಯನ್ನು ಹೊಂದಿದ್ದಾಳೆ. ನಿತ್ಯ ಹರಿದ್ವರ್ಣದ ಕಾಡುಗಳು, ಅಲ್ಲಿ ಸೂರ್ಯನ ಬೆಳಕು ಮರಗಳ ಬೇರಿಗೆ ತಾಗೋದೇ ಇಲ್ವಂತೆ. ಬರೀ ಮರಳೆ ತುಂಬಿರುವ ಮರುಭೂಮಿ, ಹಿಮದ ಹೊದಿಕೆ ಹೊದ್ದ ಹಿಮಾಲಯ ಶ್ರೇಣಿ, ಹೀಗೆ ಒಂದೊಂದು ಪ್ರದೇಶ ಒಂದೊಂದು ವಿಶೇಷ. ನಮ್ಮಲ್ಲಿ ಎಷ್ಟೋ ಭಿನ್ನ ಪ್ರಭೇದದ ಜೀವ ಸಂಕುಲಗಳಿದೆ. ಹೆಸರೇ ಕೇಳಿರದ, ಒಮ್ಮೆ ಹೆಸರು ಕೇಳಿದ್ರೆ ಎಂತ ಇನ್ನೊಮ್ಮೆ ಹೇಳಿ ಮರೆ ಅರ್ಥ ಆಗ್ಲಿಲ್ಲ ಅಂತ ಹೇಳ್ತಾರೆ, ಅಷ್ಟು ವಿಭಿನ್ನ. ಉದಾಹರಣೆಗೆ ಮಲೆ ಮಂಗಟ್ಟೆ, ಸಿಳ್ಳೆ ಹಕ್ಕಿ, ಪಿಕ್ಲಾರ, ನೀವು ಕೇಳಿದ್ರ ಇದನ್ನ? ಇಲ್ಲಪ್ಪ. ಇಲ್ಲ ಅಂದ್ರೆ ಹುಡುಕಿ. ಈಗ್ಲೇ ನಂಗೂ ಗೊತ್ತಾಗಿದ್ದು ಇತ್ತೀಚೆಗೆ. ನಮ್ಮಲ್ಲಿ ಪ್ರಕೃತಿಯು ಭೂಮಿಗೆ ಇನ್ನಷ್ಟು ಮೆರುಗನ್ನು ನೀಡಿ ಆಹಾ ಸ್ವರ್ಗ ಎನ್ನುವಂತೆ ಮಾಡಿದ್ದಾಳೆ. ಚಳಿಗಾಲ, ಮಳೆಗಾಲ, ಬೇಸಿಗೆಗಾಲ, ಹೀಗೆ ಕಾಲಗಳಿಗೆ ತಕ್ಕಂತೆ ಸರಿಯಾಗಿ ವಾತಾವರಣವು ಚಳಿಗಾಲದಲ್ಲಿ ಶೀತ, ಬೇಸಿಗೆಯಲ್ಲಿ ಬಿಸಿಲು, ಮಳೆಗಾಲದಲ್ಲಿ ಮಳೆ, ಹೀಗೆ ನಮ್ಮ ಜೀವಿಗಳ ಸಂಕುಲನವನ್ನು ತನ್ನ ವ್ಯಾಪ್ತಿಯಲ್ಲಿ ಸಲಹುತ್ತಿರುವವಳು ಇದೇ ಭೂಮಿ. ಕಳೆದ ಫೆಬ್ರವರಿಯಲ್ಲಿ ಮಳೆ ಶುರುವಾದದ್ದು ಮರೆ, ಅದಿನ್ನೂ ನಿಂತೇ ಇಲ್ಲ. ಮೊನ್ನೆ 2022 ಜನವರಿಯಲ್ಲೂ ಗುಡುಗು ಸಹಿತ ಮಳೆ. ಈ ಮಳೆಯಿಂದ ಅನೇಕ ನಷ್ಟ ಜೀವಹಾನಿಗಳಾಗಿದೆ. ಯಾವಾಗ ಟಿವಿ ಹಾಕಿ ರೇಡಿಯೋ ಕೇಳಿ. ಇದೀಗ ಹವಾಮಾನ ವರದಿ. ದಕ್ಷಿಣ ಭಾಗದ ಒಳನಾಡಿನಲ್ಲಿ ಗುಡುಗು ಸಹಿತ ಭಾರೀ ಮಳೆಯ ಸಾಧ್ಯತೆ ಅಂತ ಕೇಳಿ ಕೇಳಿ ಸಾಕಾಗಿದೆ. ಎಬ್ಬ ಎಂತ ಮಳೆ ಮರೆಯ, ನಿಲ್ತಾನೆ ಇಲ್ಲ. ಈ ಆಕಾಶಕ್ಕೆ ಬೇಜಾರಾಗಿ ಮಳೆ ನಿಲ್ಬೇಕೇನೋ. ಲಾವಣ್ಯ, ನಿಮ್ ಕಡೆ ಮಳೆ ಚಳಿ ಎಲ್ಲ ಹೆಂಗಿತ್ತ? ಅದ್ರ ಕತಿ ಎಂತ ಕೇಂತೆ ಮರತಿ. ರಾತ್ರಿ ಕಂಡ್ರೆ ಚಳಿ ಅತ್ತಪ್ಪ, ಹಗಲಿ ಕಂಡ್ರೆ ಶಕಿ ಅತ್ತಪ್ಪ. ಇನ್ ಮಳೆ ಅಂತೂ ಅದಕ್ಕೆ ಗಳಿ ಬೇಕೋ ಆ ಗಳಿ ಬತ್ತತ್ತು. ಎಂತ ಅವಸ್ಥೆ ಅಲ್ವೇ. ಹೀಗೆಲ್ಲ ಮಳೆಯ ಕುರಿತು ಅನೇಕ ಅವಲೋಕನ ಆಗ್ತಾನೆ ಇದೆ. ಭಾರತಕ್ಕೆ ಮಾನ್ಸೂನ್ ಪ್ರವೇಶ ಆಗೋದು ಏಪ್ರಿಲ್ ಮೇ ತಿಂಗಳಲ್ಲಿ, ಆದ್ರೆ ಈಗ ಹಾಗಲ್ಲ, ಕಳೆದ ಫೆಬ್ರವರಿಯಲ್ಲೇ ಬಂದಿದೆ. ಚಳಿಗಾಲದಲ್ಲಿ ಸೆಕೆ, ಮಳೆಗಾಲದಲ್ಲಿ ವಿಪರೀತ ಮಳೆ, ಬೇಸಿಗೆಯಲ್ಲಿ ಆಲಿಕಲ್ಲು ಸಹಿತ ಮಳೆ. ಇದು ನನಗೂ ನಿಮಗೂ ಗೊತ್ತಾಗ್ತಾ ಇರೋ, ಅನುಭವಿಸ್ತಾ ಇರೋ ವಾತಾವರಣದ ಬದಲಾವಣೆಗಳು. ಸರಿಯಾಗಿ ಹೇಳೋದಾದ್ರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿರುವ ಸರಾಸರಿ ವಾತಾವರಣನೇ ಈ ಹವಾಮಾನ. ಎಲ್ಲೆಲ್ಲಿ ಎಷ್ಟು ಉಷ್ಣತೆ ಇದೆ, ಗಾಳಿಯ ಒತ್ತಡ ಹೇಗಿದೆ, ತಾಪಮಾನಗಳನ್ನು ನೋಡಿ ಅಲ್ಲಿನ ವಾತಾವರಣ ಹೇಳ್ತಾರೆ. ಆಗಾಗ ಇದರಲ್ಲಿ ಬದಲಾವಣೆ ಆಗತ್ತೆ, ಅದಕ್ಕೆ ಜೀವಿಗಳು ಒಗ್ಗೂಡಿ ಬದುಕುತ್ತೆ. ಇದನ್ನೇ ಸ್ಪೀಷೀಸ್ ಅಡಾಪ್ಟೇಷನ್ ಟು ದ ನೇಚರ್ ಎನ್ನುತ್ತೇವೆ. ಈ 19ನೇ ಶತಮಾನದ ನಂತರದಲ್ಲಿ ಭೂಮಿಯ ಸರಾಸರಿ ಮೇಲ್ಮೈನಲ್ಲಿ ಉಷ್ಣತೆ ಹೆಚ್ಚಾಗಿ ಇದೇ ಮುಂದುವರೆದ್ರೆ ಭಾರೀ ಅನಾಹುತಗಳಿಗೆ ಎದುರಾಗ್ತೀವಿ ಎನ್ನುತ್ತಾರೆ ವಿಜ್ಞಾನಿಗಳು. ಯಜುಷಾ, ಆರಾಮಿದ್ಯಾನೆ? ಎಂತ ಆರಾಮ, ಈ ವೆದರ್ ಅಲ್ಲೆಲ್ಲ ಆಪುದಲ್ಲ ಹೋಪುದಲ್ಲ, ಯಾರನ್ ಕೇಳ್ರು ಶೀತ ಕೆಮ್ಮ ಜ್ವರ. ಯಾರನ್ನೇ ಕೇಳಿ ಅಯ್ಯೋ ಈ ವೆದರ್ ಸರಿ ಇಲ್ಲ ಅದಕ್ಕೆ ಹೀಗಾಗ್ತಿದೆ ಅಂತಾರೆ. ಒಂದು ಕೆಮ್ ಬಂದ್ರು ವೆದರ್ ಸರಿ ಇಲ್ಲ, ಒಂದು ಆಕ್ಸಿ ಸಿನಿದ್ರು ವೆದರ್ ಸರಿ ಇಲ್ಲ. ಹತ್ರ ಇದ್ದವರೆಲ್ಲ ದೂರ ದೂರ ಹೋಗ್ತಿದ್ದಾರೆ, ಕೇಳಿದ್ರೆ ಎಲ್ಲ ವೆದರ್ ಮಹಿಮೆ ಅಂತಾರೆ. ಹಾಗಾದ್ರೆ ಏನಾಗ್ತಿದೆ ಈ ವೆದರ್ಗೆ? ಹಾ, ಮಂಜುಗಡ್ಡೆಯೆಲ್ಲ ಕರಗಿ ಪ್ರವಾಹ ಆಗ್ತಿದೆ. ಎಲ್ರಿಗೂ ಇನ್ನು ನೆನಪಿರೋದು ಕೇದಾರನಾಥದ ಪ್ರವಾಹ. ಘಟನೆ ಆಗಿದ್ದು 2013 ಆದ್ರೂ ಈಗ್ಲೂ ನಮ್ಮ ಕಣ್ಮುಂದೆ ಚಿತ್ರಣ ಹಾಗೇ ಇದೆ. ಇನ್ನು ಮರುಭೂಮಿಯಲ್ಲಿ ಮಳೆಯಂತೆ. ಅಲ್ಲೆಂತ ವಿಶೇಷ ಕೇಳ್ತೀರಾ? ಸುಂಟರ ಗಾಳಿಯು ಮರಳನ್ನು ಮಳೆ ತರ ಬೀಸ್ತಾ ಇದೆ. ಅಧಿಕ ಮಳೆ, ಚಂಡಮಾರುತ, ಸೈಕ್ಲೋನ್, ಬರಗಾಲ, ಕಾಳ್ಗಿಚ್ಚು, ಹೀಗೆ ಪ್ರಕೃತಿ ವಿಕೋಪಗಳು ಹೆಚ್ಚಾಗ್ತಿದೆ. ಈ ಬಾರಿಯಂತೂ ಅಮೆಜಾನ್ ಕಾಡಿನಲ್ಲಿ ಕಾಳ್ಗಿಚ್ಚು, ಆಸ್ಟ್ರೇಲಿಯಾದ ಬುಷ್ ಫೈರ್, ತೌಕ್ತೆ, ಯಾಸ್, ಜವಾದ್ನಂತಹ ಚಂಡಮಾರುತಗಳು ನಮ್ಮನ್ನ ಬೆಚ್ಚಿ ಬೀಳಿಸಿದೆ. ಎಲ್ಲೋ ಯಾಕೆ ಇದೇ ನಮ್ಮ ಕರ್ನಾಟಕದ ಕಪ್ಪತ್ತ ಗುಡ್ಡದಲ್ಲಿ 2021 ಮೂರು ತಿಂಗಳ ಅವಧಿಯಲ್ಲಿ 15 ಬಾರಿ ಕಾಳ್ಗಿಚ್ಚು ಹತ್ತಿತ್ತು. ಎಷ್ಟೆಲ್ಲ ವಿಕೋಪಗಳನ್ನು ನೋಡ್ತಾ ಇದ್ದೇವೆ ನಾವು. ಭಗವದ್ಗೀತೆಯಲ್ಲಿ ಒಂದು ಮಾತಿದೆ, ನಾದತ್ತೆ ಕಸ್ಯಚಿತ್ ಪಾಪಂ ನಚೈವ ಸುಕೃತಂ ವಿಭು ಅಜ್ಞಾನೇನ ವೃತ್ತಂ ಜ್ಞಾನಂ ತೇನು ಮುಹ್ಯತಿ ಜಂತವಃ. ಯಾರ ಪಾಪವನ್ನು ನಾವು ಅನುಭವಿಸುವುದಿಲ್ಲ, ನಮ್ಮ ಕರ್ಮಫಲಗಳನ್ನು ನಾವೇ ಅನುಭವಿಸುವುದು. ಹವಾಮಾನವೇನು ತಂತಾನೆ ಬದಲಾವಣೆ ಆಗೋದಿಲ್ಲ, ಪ್ರಕೃತಿಯಲ್ಲಿನ ಅನೇಕ ಬದಲಾವಣೆಗೆ ಕಾರಣ ನಾವೇ ಮನುಷ್ಯರು. ಆಸೆ, ಲೋಭ, ಹೊಸದನ್ನು ಕಂಡುಹಿಡಿಯುವ ಕುತೂಹಲ, ತಂತ್ರಜ್ಞಾನದ ಅತಿ ಬಳಕೆ, ಅರಣ್ಯನಾಶ, ಜಾಗತಿಕ ತಾಪಮಾನದಲ್ಲಿ ಏರಿಕೆ, ಹಸಿರುಮನೆ ಪರಿಣಾಮ, ಹೀಗೆ ಕಾರಣಗಳು ಅನೇಕ. ಮುಂಚೆ ಕಾಡು ಮೇಡು ಅಂತ ಅಲಿತಾ ಇದ್ದ ನಾವೆಲ್ಲ ಈಗ ಮೊಬೈಲ್ ಅಂತ ಹೇಳಿ ನಾಲ್ಕೋಡೆ ಮನೆಯೊಳಗೆ ಕೂತಿದ್ದೇವೆ. ಎಲ್ರಿಗೂ ಮನೆಯಲ್ಲಿ ಫ್ರಿಡ್ಜ್ ಇರಲೇಬೇಕು. ಕೋಲ್ಡ್ ವಾಟರ್ ಇಲ್ಲ ಅಂದ್ರೆ ನೀರು ಗಂಟ್ಲಿಂದ ಕೆಳಗೆ ಹೋಗಲ್ಲ. ಎಸಿ ರೂಮ್ ಇಲ್ಲದೆ ಕಣ್ಣಿಗೆ ನಿದ್ರೆನೆ ಬರೋಲ್ಲ. ಆದ್ರೆ ಇದೇ ಎಸಿ ಫ್ರಿಡ್ಜ್ನಿಂದ ಕ್ಲೋರೋಫ್ಲೋರೋ ಕಾರ್ಬನ್ಗಳು ಬಿಡುಗಡೆಯಾಗಿ ಓಜೋನ್ ಪದರವನ್ನು ರಂಧ್ರವನ್ನಾಗಿಸುತ್ತಿದೆ. ಇದರಿಂದ ಸೂರ್ಯನ ನೇರಳಾತೀತ ಕಿರಣಗಳು ನಮ್ಮನ್ನೇ ನೇರವಾಗಿ ಸ್ಪರ್ಶಿಸುತ್ತಿದೆ. ಹಾಗೆ ತಾಪಮಾನದಲ್ಲಿ ಏರಿಕೆ ಆಗ್ತಾ ಇದೆ. ಇದಕ್ಕೆಲ್ಲ ಹೊಂದ್ಕೊಳ್ಳೋಕ್ಕಾಗದೆ ಪ್ರಕೃತಿ ಬದಲಾಗ್ತಾ ಇದ್ದಾಳೆ. ಹಾಗಾದ್ರೆ ನಾವೇನ್ ಮಾಡ್ತಾ ಇದ್ದೀವಿ? ನದಿಯು ಹರಿಯುವ ಸ್ಥಳದಲ್ಲಿ ಅಪಾರ್ಟ್ಮೆಂಟ್ಗಳನ್ನ ಕಟ್ತಾ ಇದ್ದೀವಿ. ಮಳೆಗಾಲದಲ್ಲಿ ಅಲ್ಲೇ ನೀರು ಹರಿದ್ ಬಂದ್ರೆ ಅಯ್ಯೋ ಪ್ರವಾಹ ಅಂತ ಕೂಗ್ತೀವಿ. ಇನ್ನು ಯಾರೋ ಕಿಡಿಗೇಡಿಗಳು ಸಿಗರೇಟು ಅಥವಾ ಬೀಡಿಯ ತುಂಡಿನಿಂದ ಬೆಂಕಿ ಹತ್ತಿದರೆ ಕಾಳ್ಗಿಚ್ಚು ಅಂತ ಹೇಳ್ತೇವೆ. ನೈಸರ್ಗಿಕ ಕಾರಣಗಳಿದ್ದರೂ ಸಹ ಮಾನವ ನಿರ್ಮಿತ ಕಾರಣಗಳೇ ಹೆಚ್ಚು ಅಪಾಯಕಾರಿ. ಇನ್ನು ಮಲಗಿದಾಗ ಒಮ್ಮೆಲೆ ಧಡ್ ಎನ್ನುವ ಸದ್ದು. ಮನೆಯ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿದೆ. ಏನೆಂದು ಹೊರಬಂದು ನೋಡಿದಾಗ ಅರಿವಾದದ್ದು ಭೂಮಿಯ ಕಂಪನ. ಈ ಬಾರಿಯೇ ಅತಿ ಹೆಚ್ಚು ಭೂಕಂಪಗಳನ್ನು ನಾವು ನೋಡಿದ್ದು. 97% ವಿಜ್ಞಾನಿಗಳು ಸಹ ಮಾನವನಿಂದಲೇ ವಾತಾವರಣದಲ್ಲಿ ಬದಲಾವಣೆಯನ್ನು ಕಾಣುತ್ತಿದ್ದೇವೆ ಎನ್ನುವುದನ್ನು ಒಪ್ಪಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಇದರ ಬಗ್ಗೆ ಚರ್ಚೆಗಳೂ ಆಗುತ್ತಿದೆ. 21ನೇ ಶತಮಾನದ ಅಂತ್ಯಕ್ಕೆ 77% ಬೆಚ್ಚಗಿನ ವಾತಾವರಣವು ಹೆಚ್ಚಾಗಲಿದೆ ಎಂದು RCP8ನ ವರದಿ ತಿಳಿಸಿದೆ. ಕ್ಯೋಟೋ ಪ್ರೋಟೋಕಾಲ್ 2005ರಿಂದ ಹಸಿರುಮನೆಯ ಪರಿಣಾಮವು ಅಲ್ಪಮಟ್ಟಿಗೆ ತಗ್ಗಿದೆ ಎಂದು IJES ವರದಿ ನೀಡಿದೆ. ಕಳೆದ 2 ವರ್ಷದಲ್ಲಿ ಜಗತ್ತನ್ನೇ ಬೆಚ್ಚಿ ಬೀಳಿಸಿದ್ದು ರಣಭಯಂಕರ ರೋಗವಾದ ಕರೋನಾ. ಎಲ್ಲಿ ನೋಡಿದರಲ್ಲಿ ಹೆಣಗಳು, ಸಂಸ್ಕಾರ ಮಾಡಲು ಸಾಧ್ಯವಾಗದೆ ಬಿದ್ದಿರುವ ಅದೆಷ್ಟೋ ಶವಗಳು, ಸತ್ತವರೆಷ್ಟೋ ಮಂದಿ, ಅದರ ಹೊಡೆತವನ್ನು ಅನುಭವಿಸಿದವರು ಇನ್ನೆಷ್ಟೋ ಮಂದಿ. ಎಲ್ಲಿಂದ ಬಂದದ್ದು ಕೊರೋನಾ ಎಂದರೆ ಒಂದು ಅಂಕದ ಪ್ರಶ್ನೆಗೆ ಉತ್ತರ ನೀಡುವಂತೆ ಚೀನಾದ ಉಹಾಂಗ್ ಎನ್ನುತ್ತೇವೆ. ಅಲ್ಲಿದ್ದದ್ದು ಮನುಷ್ಯರೇ ಅಲ್ಲವೇ? ಯಬ್ಬ, ಎಷ್ಟೆಲ್ಲ ಬದಲಾವಣೆಗಳಾದವು. ಒಂದು ಚೂರು ಕೆಮ್ಮಿದರೆ ದೂರ ದೂರ ಅಂತ ಹತ್ತಿರಕ್ಕೆ ಸೇರಿಸಿಕೊಳ್ಳೋದೇ ಇಲ್ಲ. ಯಾರಾದರೂ ಜ್ವರ ಅಂದರೆ ನಮಗಲ್ಲೇ ಕೆಮ್ಮು ಶುರುವಾಗುತ್ತೆ. ಅಷ್ಟು ಹೆದರುತ್ತಿದ್ದೇವೆ, ಹೊರಬರಲು ಆಗ್ತಾ ಇಲ್ಲ. ಈಗ ಇದೆಲ್ಲ ನಮ್ಮದೇ ಕೊಡುಗೆ. ಅಥರ್ವ ವೇದದಲ್ಲೊಂದು ಸಾಲು ನೆನಪಾಗ್ತಿದೆ, ಪಕ್ತಾರಂ ಪಕ್ವಃ ಪುನರವಿಶಾತಿ, ಅಂದರೆ ಮಾಡಿದ್ದುಣ್ಣೋ ಮಹಾರಾಯ ಎಂದರ್ಥ. ನಾವು ಏನು ಮಾಡುತ್ತಿದ್ದೇವೋ ಅದೇ ನಮಗೆ ಪ್ರತಿಫಲ ನೀಡುತ್ತಿದೆ. ನಾವೇ ಕಂಡುಹಿಡಿದದ್ದು ನಮಗೆ ತಿರುಗಿ ನಿಂತಿದೆ. ಇನ್ನಾದರೂ ನಾವು ಪ್ರಕೃತಿಯ ಸೂಕ್ಷ್ಮತೆಯನ್ನು ಅರಿತು ಆಕೆಯ ಎಚ್ಚರಿಕೆಯನ್ನು ಅರ್ಥೈಸಿ ಬದುಕಬೇಕು. ನಮ್ಮಂತೆಯೇ ಆಕೆಗೆ ಜೀವವಿದೆ ಎನ್ನುವುದನ್ನು ಮರೆಯಬಾರದು. ಈಗಿನ ವಿದ್ಯಾವಂತ ಪೀಳಿಗೆ ಇದರತ್ತ ಗಮನ ಹರಿಸುತ್ತಿರುವುದು ನಿಜಕ್ಕೂ ಪ್ರಶಂಸನೀಯ. ಆದರೆ ಇದು ಕೇವಲ ಒಬ್ಬರಿಂದ ಇಬ್ಬರಿಂದ ಆಗುವ ಕೆಲಸವಲ್ಲ. ತೇಜಸ್ವಿಯವರು ಹೇಳುವಾಗೆ ಒಟ್ಟಿನಲ್ಲಿ ಕ್ರಾಂತಿ ಆಗಬೇಕು. ಎಲ್ಲರೂ ಒಗ್ಗೂಡಿ ಪ್ರಕೃತಿಯನ್ನು ಉಳಿಸುವ ಪಣ ತೊಡಬೇಕು. ಬದಲಾವಣೆಗಳು ಎಂದಿಗೂ ಧನಾತ್ಮಕವಾಗಿ ನಮಗೆ ಪೂರಕವಾಗಬೇಕೇ ವಿನಃ ಹಾನಿಯನ್ನುಂಟು ಮಾಡಬಾರದು. ನಾವು ಹವಾಮಾನ ಬದಲಾವಣೆಯನ್ನು ಒಮ್ಮೆಲೆ ಸುಧಾರಿಸಲು ಸಾಧ್ಯವಿಲ್ಲ. ಹಾಗಂತ ಮುನ್ನೆಚ್ಚರಿಕೆ ವಹಿಸದೇ ಹೋದರೆ ಮುಂದೆ ಬೆಲೆ ತರುವವರು ನಾವೇ. ಪ್ರಕೃತಿಯು ತನ್ನಿಚ್ಛೆಗೆ ತಕ್ಕಂತೆ ಬದುಕುತ್ತಾಳೆ, ಬದಲಾಗುತ್ತಾಳೆ. ಹಾಗೆಯೇ ಮಾನವನು ಸಹ ತನಗೆ ಬೇಕಾದ ಬದುಕನ್ನು ಕಟ್ಟಿಕೊಳ್ಳುವ ಸರ್ವ ಸ್ವಾತಂತ್ರ್ಯತೆಯನ್ನು ಹೊಂದಿದ್ದಾನೆ. ಹಾಗೆಯೇ ಶಿಕ್ಷಣದಲ್ಲಿಯೂ ಸಹ ತನಗೆ ಎಲ್ಲಿ ಆಸಕ್ತಿ ಇದೆಯೋ ಅದನ್ನು ಕಲಿಯುವ ಹಂಬಲವನ್ನು ಹೊಂದಿರುತ್ತಾನೆ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ವಿಷಯ ಆಯ್ಕೆಗಳ ಸ್ವಾತಂತ್ರ್ಯವನ್ನು ಕಳೆದ 2020ರ ರಾಷ್ಟ್ರೀಯ ಶಿಕ್ಷಣ ನೀತಿಯು ನೀಡಿದೆ. ಹಾಗಾದರೆ ರಾಷ್ಟ್ರೀಯ ಶಿಕ್ಷಣ ನೀತಿ ಅಂದ್ರೇನು, ಯಾವೆಲ್ಲ ಅಂಶಗಳನ್ನು ಒಳಗೊಂಡಿರುತ್ತದೆ ಎಂಬುದನ್ನು ತಿಳಿಸಿ ಇನ್ನೂ ಹೆಚ್ಚಿನ ವಿವರಗಳನ್ನು ನೀಡುತ್ತಾರೆ ಸ್ನೇಹಿತರಾದ ರೋಹಿತ್. ಒಂದೇ ಭಾರತ ಶ್ರೇಷ್ಠ ಭಾರತ. ಅಭಿಜ್ಞಾನಂ ತಿಮಿರಾಂಧಸ್ಯ ಜ್ಞಾನಾಂಜನಾ ಶಲಾಕಯ ಚಕ್ಷುರುನ್ಮೀಲೀತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನ ಹುಡ್ದಳಿಂದ ಇಷ್ಟೊತ್ತವರೆಗೂ ನ ತಪ್ಪು ಮಾಡ್ದಳಿಕೆ ತಪ್ಪೊಂದಳಿಕೆ ಸರಿದಾರೆ ತಕ ಬಂದ ಎಲ್ಲರನ್ನೂ ನೆನೆಸ್ಕಂತ ನಾನು ಮಾತಾಡೋಕೆ ಇಷ್ಟಪಡ್ತೆ. ಓ, ಇವನ್ಯಾರ ಬಂದ್ರಗತಿಗೆ ಶ್ಲೋಕಗಳು ಶುರು ಮಾಡ್ತಾನೆ ನೆನೆಸ್ಕಂಡ್ರೆ? ನನ್ನ ಬಗ್ಗೆ ನನ್ನ ಗೆಳತಿ ಮೊದಲೇ ಹೇಳಿದಾಳಂತತ್ತ. ಆದ್ರೂ ಸ್ವಲ್ಪ ಬಿಲ್ಡಪ್ ಕೊಡುಕ್ ಹೇಳಿದೆ, ಅದು ಎಂಥದ್ದು ಹೇಳಿ ಅದಕ್ಕೊಂದಿಗೆ ಎಂತ ಗಡ್ಬಿಡಿ ಅಂತ ಗೊತ್ತಾಯಿಲ್ಲ. ನನ್ನ ಹೆಸರು ರೋಹಿತ್ ಅಂತ. ಈಗ ನಾನು ದ್ವಿತೀಯ ವರ್ಷದ BA EJP ಅನ್ನಕ್ಕೆ ಸುಮಾರೆಲ್ಲ ಓದ್ತಿದ್ದೆ. ಅದೆಲ್ಲ ಬಿಡಿ, ಅದೆಲ್ಲ ಹೇಳೋಕ್ಕಾರು ಇವತ್ತೇ ಕತೆ ಮುಗಿದಿಲ್ಲ. ಇವತ್ತು ನಾನು ಎಂತ ಇಲ್ಲಿಗೆ ಎಂತ ಬಂದೆ ಅಂದರೆ ನಿಮಗೆಲ್ಲ ಇಷ್ಟವಾದ ಸಬ್ಜೆಕ್ಟ್ ಬಗ್ಗೆ ಮಾತಾಡೋ ಬಂದೆ. ನನ್ನ ಗೆಳತಿ ಹೇಳಿದ್ರಂತ ಎಲ್ಲರಿಗೂ ತುಂಬ ಇಷ್ಟವಾದ ಸಬ್ಜೆಕ್ಟ್. ನಾವು ಬೇಡ ಬೇಡ ಅಂದ್ರೆ ಚಣಕಿ ಪತ್ತಿಗೆ ಕಾಲೇಜಿಗೆ ಸೇರಿಸಿಟ್ಟುತ್ತವರಿಗೆ ಒಂದೇ ಇದು ಓದ್ತಿದ್ದು. ಅದ್ರ ಬಗ್ಗೆ ಮಾತಾಡೋಕೆ ಓದ್ತೀವಿ, ಅದೇ ಶಿಕ್ಷಣ ಅಂದಳಿಕೆ. ಶಿಕ್ಷಣ ಅಂದರೆ ಇದೆ, ಶಿಕ್ಷಣದ ಬಗ್ಗೆ ಅದ್ರ ಕತೆ ಇಷ್ಟೆಲ್ಲ ಹೇಳೋದಿಲ್ಲ. ನಮ್ದು ಹೊಸ ಶಿಕ್ಷಣ ಪದ್ಧತಿ ಈಗ ತುಂಬ ಪ್ರಚಲಿತವಾಗಿ ಇಪ್ಪತ್ತು ಬಗ್ಗೆ ಮಾತಾಡ್ಕೋತೆ. ರಾಷ್ಟ್ರೀಯ ಶಿಕ್ಷಣ ನೀತಿ 2021 ಅಳಿಕೆ, ರಾಷ್ಟ್ರೀಯ ಶಿಕ್ಷಣ ನೀತಿ 2021 ರೀತಿ ಎಲ್ಲರಿಗೂ ಕೇಂದ್ರಿರ್ಬೋದು. ಎಲ್ಲೋ ಹಿಸ್ಟ್ರಿ ಪೊಲಿಟಿಕಲ್ ಸೈನ್ಸ್ಗೆ ಲೆಕ್ಚರ್ ಹೇಳಿದ್ರೆ ಕೇಂದ್ರಗಿತ್ತಲ್ಲ. 2015 ಕ್ಯಾಬಿನೆಟ್ ಕಾರ್ಯದರ್ಶಿ TS ಸುಬ್ರಹ್ಮಣ್ಯ ಅವರ ನೇತೃತ್ವದ ಸಮಿತಿ ಹೊಸ ಶಿಕ್ಷಣ ನೀತಿಗೆ ಸಮಾಲೋಚನೆ ಪ್ರಕ್ರಿಯೆಯನ್ನು ಪ್ರಾರಂಭಿಸ್ತಂದಳಿಕೆ ಅಂತೂ ಕಥೆ ಅಂತೂ ಹೇಳೋದಿಲ್ಲ. ನಿಮಗೂ ಕ್ಲಾಸಿಗೆ ಕೇಣಿ ಕೇಣಿ ಬೇಜಾರ ಇರುತ್ತೆ, ನನಗೂ ಹೇಳೋ ಕಡೆ. ನಾವಂತೂ ಹಿಂಗೆ ಕಷ್ಟ ಸುಖ ಮಾತಾಡ್ಕೊಂಡು ನನಗೆ ಅಂತ ಗೊತ್ತಿತ್ತು ಅದು ನಿಮ್ಮೊಟ್ಟಿಗೆ ಹಂಚ್ಕೊಂಡು ಎಲ್ಲೋ ಹಾಂಗೆ ಹಿಂಗೆ ಕೇಂದ್ರದೆಲ್ಲ ಹೇಳ್ತೆ. ಅಂದರೆ ಹಳೆ ಶಿಕ್ಷಣ ನೀತಿ ಅಂದರೆ ಎಂತ, ಅದು ಏನು ತೊಂದರೆ ಇದ್ದಿತ್ತು, ಅಥವಾ ಹೊಸ ಶಿಕ್ಷಣ ನೀತಿ ಏನು, ನಮ್ಗೆ ಏನಾದರೂ ಉಪಯೋಗ ಐತೆ